ಕೃಷಿಯಲ್ಲಿ ಮಾಹಿತಿ ಕೊಡಲಿಕ್ಕೂ ಕೂಡ ಸಾಕಷ್ಟು ತಂತ್ರಜ್ಞಾನಗಳು ಲಭ್ಯವಿರ್ತವೆ. ಈಗ ನಿಮಗೆ ಕೃಷಿ ಮಾಹಿತಿ ತಗೊಳ್ಳೋಕೆ ರೈತ ಸಂಪರ್ಕಕ್ಕೆ ಹೋಗಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗಳಿಗೆ ಹೋಗಬೇಕು ಅಂತೇನಿಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು ಅಂತೇನಿಲ್ಲ, ತಮ್ಮ ಕೈಯಿನಲ್ಲೇ ನೀವು ಮಾಹಿತಿಯನ್ನು ತಗೋಬೋದಾಗಿರುತ್ತೆ. ಈ ರೀತಿ ಏನು ಮಾಹಿತಿ ಸಂವಹನ ಮಾಡಲಿಕ್ಕೆ ತಂತ್ರಜ್ಞಾನಗಳು ನಮ್ಮೊಂದಿಗೆ ಸಾಕಷ್ಟಿದ್ದಾವೆ. ಉದಾಹರಣೆಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ವೆಬ್ ಪೋರ್ಟಲ್ ಅಂತೇಳಿ ಓಪನ್ ಮಾಡಿದ್ದಾವೆ, ತಮ್ಮ ವೆಬ್ಸೈಟ್ಸ್ಗಳನ್ನ ಓಪನ್ ಮಾಡಿದ್ದಾರೆ. ನೀವೀಗ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇರ್ಬೋದು, ಸಾಕಷ್ಟು ವೆಬ್ ಪೋರ್ಟಲ್ಸ್ಗಳಿದ್ದಾವೆ. ನೀವು ಅಲ್ಲಿ ಆ ಒಂದು ವೆಬ್ಸೈಟ್ಗೆ ಹೋಗಿ ತಮ್ಮ ಹೆಸರು ಮತ್ತು ತಮ್ಮ ಸ್ಥಳವನ್ನು ನೀವು ನೋಂದಣಿನೆ ಮಾಡಿದ್ದೇ ಆದಲ್ಲಿ ನಿಮಗೆ ಅಲ್ಲಿ ನಿಮ್ಮ ಭಾಗದ ಬೆಳೆಗಳ ಬಗ್ಗೆ, ಕೃಷಿ ಮಾರುಕಟ್ಟೆಯ ಬಗ್ಗೆ, ನಮ್ಮ ಹವಾಮಾನದ ಬಗ್ಗೆ, ನಿಮ್ಮ ಭಾಗದ ಬೇರೆ ಬೇರೆ ರೋಗಗಳು ಹಾಗೂ ಕೀಟಗಳ ಬಗ್ಗೆ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ಕೈ ಸೇರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗಾಗಿ ರೈತ ಬಾಂಧವರೇ, ನಾವು ಮಾಹಿತಿಯನ್ನು ತಗೊಳ್ಳಿಕ್ಕೆ ಯಾರ ಹತ್ರನೋ ಹೋಗಿ ತಪ್ಪು ಮಾಹಿತಿಯನ್ನು ತಗೊಳ್ಳೋದ್ರ ಬದಲು ಈ ರೀತಿ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡಿ ಈಗಾಗಲೇ ಇಟ್ಟಿರೋಂಥ ಮಾಹಿತಿಯನ್ನು ಬರೀ ನೀವು ನೋಂದಣಿ ಮಾಡೋದ್ರಿಂದ ಮಾಹಿತಿಯನ್ನು ತಗೊಂಡ್ರೆ ನಿಮ್ಮ ಮನೆ ಬಾಗಿಲಲ್ಲೇ ಕಮ್ಮಿ ಸಮಯದಲ್ಲಿ ನಿಮಗೆ ಬೇಕಾಗಿರೋ ಸಮಯದಲ್ಲಿ ಮಾಹಿತಿಯನ್ನು ತಗೋಬೋದು. ಈ ರೀತಿ ಮೊದಲನೇದಾಗಿ ತಾವು ವೆಬ್ ಪೋರ್ಟಲ್ಸ್ ಅಂತೇಳಿ ನಾವು ಕರಿತೀವಿ. ನೀವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಹೋದರೆ ಅಲ್ಲಿ ವೆಬ್ ಪೋರ್ಟಲ್ ಅಂತ ಇದೆ, ಆ ವೆಬ್ ಪೋರ್ಟಲ್ಗೆ ತಾವು ನೋಂದಣಿ ಆಗಿದ್ದಲ್ಲಿ ನಿಮಗೆ ಮಾಹಿತಿ, ಯಾವುದೇ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೀವು ತಗೋಬೋದಾಗಿರ್ತದೆ. ಭಾರತ ಸರ್ಕಾರ ಕೂಡ ಎಂ ಕಿಸಾನ್ ಅಂತೇಳಿ ಒಂದು ವೆಬ್ ಪೋರ್ಟಲ್ ಓಪನ್ ಮಾಡಿದೆ. ಇದೆಲ್ಲ ಉಚಿತವಾಗಿ ಇರೋಂಥದ್ದು, ಯಾವುದು ಕೂಡ ನೀವು ದುಡ್ಡು ಕೊಡಬೇಕಾಗಿಲ್ಲ. ತಾವು ಎಂ ಕಿಸಾನ್ ಪೋರ್ಟಲ್ಗೆ ನೀವು ನೋಂದಣಿ ಆಗಿದ್ದೆ ಆದಲ್ಲಿ ನಿಮಗೆ ಪ್ರತಿ 15 ದಿನಕ್ಕೊಂದ್ಸಲ ನಿಮ್ಮ ಬೆಳೆಗಳ ಬಗ್ಗೆ, ನಿಮ್ಮ ಭಾಗದ ಹವಾಮಾನದ ಬಗ್ಗೆ, ಮಳೆ ಬರುತ್ತೋ ಇಲ್ವೋ ಅಥವಾ ಮೋಡ ಕವಿದ ವಾತಾವರಣ ಇದೆಯೋ, ಟೆಂಪರೇಚರ್ ವಾತಾವರಣದಲ್ಲಿ ಉಷ್ಣಾಂಶ ಇರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪ್ರತಿ ವಾರವನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ವೆಬ್ಸೈಟ್ ಪೋರ್ಟಲ್ಗಾದರೂ ತಾವು ವಿಸಿಟ್ ಮಾಡಬಹುದಾಗಿರುತ್ತೆ. ಎರಡನೇ ಒಂದು ಅವಕಾಶ ಇರೋದಂತಂದ್ರೆ ಕಿಸಾನ್ ಕಾಲ್ ಸೆಂಟರ್. ನಿಮ್ಗೆಲ್ಲ ಗೊತ್ತಿರಂಗೆ ಕೆಸಿಸಿ ಕಿಸಾನ್ ಕಾಲ್ ಸೆಂಟರ್ ಕೂಡ ಭಾರತ ಸರ್ಕಾರದಿಂದ ಇರುವಂತಹ ಮಾಹಿತಿ ಕೊಡ್ಲಿಕ್ಕೆ ಇರುವಂತಹ ಒಂದು ತಂತ್ರಾಂಶ. ನಾವೆಲ್ಲರೂ ಕೂಡ ಎಷ್ಟೊಂದು ಜನ ಕಿಸಾನ್ ಕಾಲ್ ಸೆಂಟರ್ ನ ಉಪಯೋಗಿಸ್ತಾ ಇಲ್ಲ, ನಾವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು. ಅದೆಲ್ಲರೂ ಕೂಡ ನಮಗೋಸ್ಕರ ಅಂತ ಇರೋಂಥದ್ದು. ಅಲ್ಲಿ ಕೃಷಿ ಪದವೀಧರ ನುರಿತ ವಿಜ್ಞಾನಿಗಳಲ್ಲಿರ್ತಾರೆ. ಏನೇ ಸಮಸ್ಯೆ ಇದ್ರೂ ಕೂಡ ಆ ಕಿಸಾನ್ ಕಾಲ್ ಸೆಂಟರ್ಗೆ ತಾವು ಒಂದು ಕಾಲ್ ಮಾಡಿದ್ರೆ ಉಚಿತವಾಗಿ ನಿಮ್ಗೆ 24 ಗಂಟೆ ಒಳಗಡೆ ನಿಮಗೆ ಮಾಹಿತಿಯನ್ನು ಸಿಗ್ತದೆ. ಹಾಗೆ ಮಾರುಕಟ್ಟೆ ಬಗ್ಗೆನೇ ನೀವು ಮಾಹಿತಿ ತಗೋಬೇಕು ಅಂತ ಅಂದ್ರೆ ಮಾರಾಟ ವಾಹಿನಿ ಅಂತೇಳಿ ಒಂದು ವೆಬ್ಸೈಟ್ ಇದೆ. ನೀವು ಮಾರಾಟ ವಾಹಿನಿ ವೆಬ್ಸೈಟ್ ಅಂತ ಹೋಗಿ ಅಲ್ಲಿ ಕೂಡ ನೀವು ಬೆಳೆಯುವ ಬೆಳೆಯನ್ನ ನೋಂದಣಿ ಮಾಡಿದ್ದೇ ಆಗಲಿ, ನಿಮ್ಮ ಹತ್ರ ಇರುವಂತಹ ಮಾರುಕಟ್ಟೆಯನ್ನು ನೀವು ನೋಂದಣಿ ಮಾಡಿದ್ದೇ ಆಗಲಿ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಾರುಕಟ್ಟೆಯ ಎಲ್ಲ ಬೆಳೆಗಳ ಒಂದು ಮಾಹಿತಿ ನಿಮಗೆ ಮೆಸೇಜ್ ಬರುತ್ತೆ. ಈ ರೀತಿ ನೀವು ಮಾರುಕಟ್ಟೆಯ ಬೆಳೆಗಳ ಬೆಲೆಯನ್ನ ನೀವು ತಗೊಂಡು ನೀವು ಯಾವ ಮಾರುಕಟ್ಟೆಯಲ್ಲಿ ನಿಮ್ಮ ಬೆಳೆಯನ್ನು ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೋತೋಗುತ್ತೆ. ಅದೇ ರೀತಿ ಅಗ್ ಮಾರುಕಟ್ಟೆ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅಲ್ಲಿ ತಾವು ಇಡೀ ನಮ್ಮ ಇಂಡಿಯಾದ ಎಲ್ಲ APMCಗಳು ಕೂಡ ಅದರಲ್ಲಿ ಮಾರುಕಟ್ಟೆ ರಿಜಿಸ್ಟರ್ ಆಗಿದ್ದಾವೆ. ಅಲ್ಲೂ ಕೂಡ ನೀವು ಮಾಹಿತಿಯನ್ನ ನೋಂದಣಿ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ನೀವು ಮೆಸೇಜಸ್ನ ತಗೋಬಹುದು. ಹೀಗೆ ಬೇರೆ ಬೇರೆ ನೀವು ವೆಬ್ ಪೋರ್ಟಲ್ಸ್ಗಳನ್ನ ಆ್ಯಪ್ಗಳು, ಈಗ ತುಂಬಾ ಆ್ಯಪ್ಗಳು ಬಂದಿದೆ. ಈಗ ಕಾಳುಮೆಣಸಿಗೆ ಒಂದು ಆ್ಯಪ್ ಇದೆ, ಟೊಮೆಟೋಗೆ ಒಂದು ಆ್ಯಪ್ ಇದೆ, ಕೃಷಿ ಬೆಳೆಗಳಿಗೆ ಮಾಹಿತಿ ತಗೊಳ್ಳಿಕ್ಕೆ ಒಂದು ಆ್ಯಪ್ ಇದೆ, ಅನಿಮಲ್ಸ್ಗಳಿಗೆ ಅಂದ್ರೆ ನಮ್ಮ ಪ್ರಾಣಿಗಳ ಬಗ್ಗೆ ಮಾಹಿತಿ ತಗೋಬೇಕು ಅಂತಂದ್ರೆ ಆ್ಯಪ್ ಇದೆ. ಹೆಚ್ಚಿನ ಮಾಹಿತಿಗೆ ನನ್ನನ್ನು ನೀವು ಸಂಪರ್ಕಿಸಬಹುದಾಗಿರುತ್ತೆ. ನನ್ನ ಫೋನ್ ನಂಬರ್ 9845582681 ಆಗಿರುತ್ತೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಮಗ್ರ ಕೃಷಿಯ ಅನುಭವಗಳು ಈ ಕುರಿತು ಇದೀಗ ಚಿತ್ರದುರ್ಗ ತಾಲೂಕು ಗಂಜಿಗಟ್ಟೆ ಗ್ರಾಮದ ಕೃಷಿಕ ಜಿಆರ್ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಗಂಜಿಗಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಆರ್ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ, ಅವ್ರ ಕೃಷಿಯಲ್ಲಿ ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಅಶೋಕ್ ಕುಮಾರ್ ಅವರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಅಶೋಕ್ ಕುಮಾರ್ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕೆ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ನನಗೆ ಡಿಪೆಂಡೆನ್ಸಿ ಬದುಕು ಇಷ್ಟ ಆಗಲ್ಲ, ಅಂದರೆ ಬೇರೆಯವರ ಅದಿಂದಲ್ಲಿ ಬದುಕನ್ನು ಕಟ್ಕೊಬೇಕು ಅನ್ನೋ ಆಸೆ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಕೃಷಿಗೆ ಬಂದೆ. ಕೃಷಿ ಬಂದೆ, ಲಾಭದಾಯಕ ಅನ್ಸುತ್ತಾ ಕೃಷಿ? ಕೃಷಿ ಲಾಭದಾಯಕ ಅನ್ನಿಸೋದಕ್ಕಿಂತ ಖುಷಿ ಕೊಡುತ್ತೆ. ಏನ್ ಖುಷಿ ಕೊಡಲ್ಲಪ್ಪ, ಇದರಲ್ಲೆಲ್ಲ ನಾವೇನ್ ಬೆಳೆದ್ರೆ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ, ಸಾಕಷ್ಟು ಕೀಟ ರೋಗಗಳು ಬಾಧೆ ಅಂತ ಹೇಳ್ತಾರೆ ರೈತರು. ಸುಳ್ಳದು, ಮನಸ್ಸಿನ ನೆಮ್ಮದಿಗಿನ್ನ ಹಣ ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಮನುಷ್ಯ ಸುಖವಾಗಿರ್ಬೇಕು ಅಂದ್ರೆ ಪರಿಸರದ ಜೊತೆಗೆ ಹೊಂದ್ಕೊಂಡು ಜೀವನ ಮಾಡಬೇಕು. ಹಣ ಬರಲ್ಲ ಅನ್ನೋದ ಕಾರಣ ಅವನು ಮಾಡ್ತಕ್ಕಂತ ದಾರಿ, ಅವನು ಹೋಗ್ತಕ್ಕಂತ ಇದು ಸರಿ ಇರೋದಿಲ್ಲ, ಅದಕ್ಕೋಸ್ಕರ ಹಣ ಬರಲ್ಲ ಅಂತ ಹೇಳ್ತಾರೆ. ಕೃಷಿ ಹೆಂಗ್ ಮಾಡ್ಬೇಕು ಅಂದ್ರೆ ಒಂದು ಬಿಸ್ನೆಸ್ ಟಾಪಿಕ್ ಅಲ್ಲಿ ಮಾಡ್ಬೇಕು. ಏನ್ ಬಿಸ್ನೆಸ್ ಟಾಪಿಕ್ ಅಂದ್ರೆ? ಅಂದ್ರೆ ಅದನ್ನು ನಾವು ಒಂದು ದುಡಿಮೆ ಅಂದ್ರೆ ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ನಾವು ಒಂದು ವ್ಯವಹಾರ ಮಾಡ್ತೀವಿ ಅಂದ್ರೆ ಕೊಂಡ್ಕೊಂಡು ಮತ್ತೆ ಇನ್ನೊಬ್ಬನಿಗೆ ಮಾರಿದಾಗ ಹೆಂಗೆ ಲಾಭ ಬರುತ್ತೋ ಆ ರೀತಿ ನಾವು ಕೃಷಿನ ಮಾಡ್ಬೇಕು. ಅಂದ್ರೆ ಒಂದು ಬೆಳೆ ಹಾಕಿದಾಗ ನಾವು ಎಷ್ಟು ಖರ್ಚು ಮಾಡ್ತೀವಿ, ಅದರಿಂದ ನಮ್ಗೆ ಏನ್ ಇನ್ಕಮ್ ಬರುತ್ತೆ, ಯಾವ ರೀತಿ ಬರುತ್ತೆ, ಆ ತರ ಪ್ಲಾನ್ ಮಾಡ್ಕೊಂಡು ಕೃಷಿನ ಮಾಡಿದ್ರೆ ಆಮೇಲೆ ಲಾಭದಾಯಕ ಆಗುತ್ತೆ. ಯಾಕೆ ಲಾಸ್ ಆಯ್ತು ಇದೆಲ್ಲವನ್ನು ಗಮನಿಸ್ಬೇಕು ಅಂತ. ಜಮೀನು ಎಷ್ಟೆಕರೆ ಇದೆ ನಿಮ್ದು? 6 ಎಕರೆ ಇದೆ. 6 ಎಕರೆ ಇದೆ. ನೀರಾವರಿನ ಖುಷ್ಕಿ ಜಮೀನು? ನೀರಾವರಿ. ನೀರಾವರಿ. ಏನೇನ್ ಬೆಳೆಗಳು ಬೆಳಿತೀರ? 6 ಎಕರೆಯಲ್ಲೂ ಕೂಡ ತೆಂಗಿದೆ, ಮತ್ತೆ ಅಡಿಕೆ ಇದೆ, ಕಾಳ್ಮೆಣಸು ಇದೆ, ನಿಂಬೆ ಇದೆ, ಮತ್ತೆ ಕರಿಬೇವು ಇದೆ, ಮತ್ತೆ ನುಗ್ಗೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಂಬೆ, ಕರಿಬೇವು, ಮತ್ತೆ ತೆಂಗಲ್ಲಿ ಗಿಡ್ಡ ತಳಿ ಇದೆ, ಮತ್ತೆ ನಾಟಿ ತಳಿ ಇದೆ. ಡಿವೈಡ್ ದ ಪಾರ್ಟ್, ಯಾಕೆಂದ್ರೆ ಇದು ಲಾಂಗ್ ಇಯರ್ ಬರುತ್ತೆ, ಇದು 25 ವರ್ಷ ಬರುತ್ತೆ, ಅಂದ್ರೆ ಪ್ಲಾನಿಂಗ್ ಮಾಡಿದ್ದೀನಿ. ನಿಂಬೆ, ಕರಿಬೇವು, ಗಿಡ್ಡ ತಳಿ, ತೆಂಗು, ಮತ್ತೆ ಅದರಲ್ಲಿ ಇಂಟರ್ಕ್ರಾಪ್ ನಾನು ಅಡಿಕೆ ಹಾಕಿದ್ದೀನಿ, ಶ್ರೀಗಂಧ ಬೆಳಿಬೇಕು ಅಂತ ಪ್ಲಾನ್ ಮಾಡಿದ್ದೆ. ಹಿರಿಯರು ಮತ್ತೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಬೇಡ ಶ್ರೀಗಂಧ, ಯಾಕೆಂದ್ರೆ ಕಮರ್ಷಿಯಲ್ ಬೆಳೆ, ಕಳೆತನ ಜಾಸ್ತಿ ಆಗುತ್ತೆ, ಮೇಲಾಗಿ ನಮಗೆ ಸೆಕ್ಯೂರಿಟಿ ಇಲ್ಲ ಅನ್ನೋದಕ್ಕೋಸ್ಕರ ಶ್ರೀಗಂಧನ ಬಿಟ್ಬಿಟ್ಟು ಅದರಲ್ಲೂ ಈಗ ಸದ್ಯದ ಮಟ್ಟಿಗೆ ಅದು ನಮ್ಮ ರಿಲೇಷನ್ ಅಂದ್ರೆ ನಮ್ಮ ಬಂಧು ಬಹಳ ಒತ್ತಾಯಕ್ಕೋಸ್ಕರ ಅಡಿಕೆ ಹಾಕಿದ್ದೀನಿ. ಈಗ ಸಾಕಷ್ಟು ಜನ ನೋಡ್ತೀವಿ ಎಲ್ಲ ಬರೀ ಅಡಿಕೆ ಮೇಲೆ ಹೊರಟು ಬಿಟ್ಟಿದ್ದಾರೆ, ಎಲ್ಲ ಅಡಿಕೆ ಹಾಕ್ತೀವಿ, ಇಲ್ಲ ಹಾಕಿದ್ರೆ ಒಂದೇ ತರ ಬೆಳೆಗಳಾಗ್ತಾರೆ, ಈ ಟೊಮೆಟೊ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಇಲ್ಲ ಬರೀ ಶೇಂಗಾ ಹಾಕ್ತಾರೆ, ಈ ತರ ಮಾಡ್ತಾರೆ. ಅಂತದ್ರಲ್ಲಿ ನೀವು ಮಿಶ್ರ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ರೈತನಿಗೆ ಅದ ಏನು ಸೋಲು ಅಂತ ಅಂದ್ರೆ, ಒಂದೇ ಬೆಳೆ ಆಧಾರಿತವಾಗಿದ್ರೆ ರೈತನಿಗೆ ಸೋಲಾಗುತ್ತೆ. ಅವನು ಯೋಚನೆ ಹೆಂಗಿರ್ಬೇಕು ಅಂದ್ರೆ, ಒಂದು ಹೋದ್ರೆ ಇನ್ನೊಂದ್ರಲ್ಲಿ ನನಗೆ ಲಾಭ ಬರುತ್ತೆ ಅನ್ನೋ ಒಂದು ಥಾಟ್ ಇಟ್ಕೋಬೇಕು ಮನಸ್ಸಿನಲ್ಲಿ. ಅಂದ್ರೆ ಒಂದು ಬೆಳೆ ಹೋಯ್ತು ಅಂದ್ರೆ ಇನ್ನೊಂದು ಬೆಳೆಯಲ್ಲಿ ನಮಗೆ ಆದಾಯ ಬರುತ್ತೆ, ಇನ್ಕಮ್ ಬರುತ್ತೆ. ಮತ್ತಿನ್ನೊಂದು ಏನು ಅಂದ್ರೆ, ರೈತನಿಗೆ 6 ತಿಂಗಳು ವರ್ಷಕ್ಕೊಂದ್ಸರಿ ದುಡ್ಡು ಬರಬಾರ್ದು, ಕನಿಷ್ಠ 2 ತಿಂಗಳಿಗೋ 1 ತಿಂಗಳಿಗೋ ಅವನಿಗೆ ಇನ್ಕಮ್ ಬರಬೇಕು. ಈಗ ಸರ್ಕಾರಿ ಸಂಬಳ ತಂತಾರೆ, 10,000 ತೊಗೊಳೋರು ಇದ್ದಾರೆ, 50,000 ತೊಗೊಳೋರು ಇದ್ದಾರೆ, 1,00,000 ತೊಗೊಳೋರು ಇದ್ದಾರೆ. ರೈತನು ಕೂಡ 1 ತಿಂಗಳಿಗೆ 1,00,000-2,00,000 ಅವನು ತೊಗೊಂಡ ಅಂದ್ರೆ ಸಾಫ್ಟ್ವೇರಿಗೆ ಅವನು ಕೂಡ ಸಮ ಆಗ್ತಾನೆ. ಅಂದ್ರೆ ಅಷ್ಟು ಓದ್ಬೇಕು, ಇನ್ನೊಬ್ರು ಕೆಳ ಕೈ ಕೆಲಸ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅದೆಲ್ದಲ್ಲ ಇಲ್ದಾನೆ ರೈತ ಅವನು ಆಳಾಗಿ ಪ್ಲಸ್ ಸೌಕರ್ನಾಗಿ ದುಡ್ಡು ಮಾಡ್ಬೋದಲ್ಲ. ಈ ಸಮಗ್ರ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಇನ್ಕಮ್ ಅಂದ್ರೆ ರೈತನಿಗೆ ಇನ್ಕಮ್ ಬರಬೇಕು ಅಂದ್ರೆ ಸಮಗ್ರ ಕೃಷಿ ಮಾಡಲೇಬೇಕು. ಇಲ್ಲ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಲಾಂಗ್ ಕ್ರಾಪ್ ಬೆಸ್ ಅಂದ್ರೆ ತೆಂಗು, ತೆಂಗು ದಿನನಿತ್ಯ ಅಂದ್ರೆ ಪ್ರತಿ ತಿಂಗಳು ನಮ್ಗೆ ದುಡ್ಡು ಬರುತ್ತೆ. ಈಗ ನಾವು ಎಳ್ನೀರ್ ಮಾರಿದ್ರು ಕೂಡ ದುಡ್ಡು ಬರುತ್ತೆ, ತೆಂಗಿನಕಾಯಿ ಮಾರಿದ್ರು ದುಡ್ಡು ಬರುತ್ತೆ, ಕೊಬ್ಬರಿ ಮಾಡಿದ್ರು ಪ್ರತಿ ತಿಂಗಳಿಗೂ ಒಂದೊಂದು ಗೊನೆ ಎಳ್ನೀರ್ ಬಿಡುತ್ತೆ. ಬಿಡ್ಲಿಲ್ಲ ಅಂದ್ರೆ 12 ತಿಂಗಳಲ್ಲಿ 8 ತಿಂಗಳಂತೂ 8 ಗೊನೆ ಬಿಡುತ್ತೆ. 8 ಗೊನೆ ಕನಿಷ್ಠ ಅವರೇಜ್ 1.5 ತಿಂಗಳಿಗೆ ಇನ್ಕಮ್ ಬಂದ್ರು, ಅಲ್ಲಿಗೆ 8 ತಿಂಗಳು ನಮಗೆ ದುಡ್ಡು ಬಂತು. ನಿಂಬೆ, ನಿಂಬೆ ನಿರಂತರ ನಿಂಬೆ ಬಿಡುತ್ತೆ. ನಾನು ಹಾಕಿರೋದು ಅಂದ್ರೆ ನಾವು ಆಂಧ್ರದಿಂದ ರಾಜಮಂಡ್ರಿಯಿಂದ ತರಿಸಿದ್ವಿ, ಆ ನಿಂಬೆ ನಿರಂತರ ಬಿಡುತ್ತೆ. ಇನ್ನು ಕ್ರಾಪ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ 3 ವರ್ಷಕ್ಕೆ ಬರುತ್ತೆ ಅಂತ, ಇದು 2.5 ವರ್ಷ ಆಗಿದೆ ಈಗ ಫ್ಲವರ್ ಬಿಡ್ತಾ ಇದೆ. ಒಂದ್ಸರಿ ಸ್ಟಾರ್ಟ್ ಆದ್ರೆ ಬಿದ್ದು 20 ದಿನ ಸ್ಟೋರೇಜ್ ಮಾಡ್ಕೊಂಡು ನಾವು ಒಬ್ರಿಗೆ ಕೊಟ್ರೆ ಅವರು ದುಡ್ಡು ಕೊಡ್ತಾರೆ, ಇಲ್ಲ ನಮಗೆ ಅದು ರಿಸ್ಕ್ ಆಗುತ್ತೆ ಅಂದ್ರೆ ಅವರನ್ನೇ ಕರ್ಕೊಂಬಂದು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಅಂದ್ರೆ ಗುತ್ತಿಗೆನೋ ಏನಾದ್ರು ಕೊಟ್ರೆ ನಮಗೆ ತಿಂಗಳ ಇಷ್ಟು ದುಡ್ಡು ಅಥವಾ ನಾವು ಒಂದು ಪೀಸ್ಗೆ ಇಷ್ಟು ದುಡ್ಡು ಅಂತ ಮಾತಾಡ್ಬಿಟ್ಟು ಕೊಡ್ಬೋದು, ಅಂದ್ರೆ ನಾವು ಅಲ್ಲೇನೆ ದುಡ್ಡು ಎಣಿಸ್ಕೋಬಹುದು. ನೆಕ್ಸ್ಟ್ ಅಂದ್ರೆ ತೆಂಗು, ನಿಂಬೆ ಆಯ್ತು, ಕರಿಬೇವು, 3 ತಿಂಗಳು ಕಟಿಂಗ್ ಬರುತ್ತೆ ಒಂದ್ ಗಿಡ. ಅವತ್ತಿನ ರೇಟು ಇವತ್ತು ಫ್ಯೂಚರ್ ಅಂದ್ರೆ ಒಂದು ಕಟ್ಟಿಗೋ ಅಥವಾ ಇದಕ್ಕೋ ಎಷ್ಟಿರುತ್ತೋ ಆಧಾರಿತದ ಮೇಲೆ ಒಂದು ಗಿಡಕ್ಕಿಷ್ಟು ಅಂತ ಮಾತಾಡಿ ನಮ್ ಕೈಲಾದ್ರೆ ಕಟ್ಟಿ ಮಾರಬಹುದು, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಡ್ಬೋದು. ಅವಾಗ ಅದ್ರಲ್ಲಿ ದುಡ್ಡು ಬರುತ್ತೆ. ಅಂದ್ರೆ ಲೆಕ್ಕ ಹಾಕ್ರಿ, ಪ್ರತಿ ತಿಂಗಳು ತೆಂಗಲ್ ಆದಾಯ ಬಂತು, ವೀಕ್ಲಿ ಇಲ್ಲ 20 ದಿನ ಇಲ್ಲ 1 ತಿಂಗಳಿಗೆ ನಿಂಬೆ ಗಿಡದಲ್ಲಿ ಆದಾಯ ಬಂತು, ಸರಿನಾ? ಕರಿಬೇವಲ್ಲಿ 3 ತಿಂಗಳ ಆದಾಯ ಬಂತು, ನುಗ್ಗೇನು ಇದಾವೆ, ಹುಣಸೆ ಮರ ಇದಾವೆ, ಎಲ್ಲ ಇದಾವೆ. ಅದೆಲ್ಲ ಯಾವ್ಯಾವ ಪ್ರಮಾಣದಲ್ಲಿ ಹಾಕಿದ್ರೆ, ಈಗ ತೆಂಗು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಕರಿಬೇವು ಎಷ್ಟಿದೆ? ಅಂದ್ರೆ ತೆಂಗು ನನ್ನದು 3.5 ಎಕರೆಯಲ್ಲಿ ಅಪ್ಪಾಜಿ ಏನ್ ಮಾಡಿದ್ರು ಅಂದ್ರೆ ತೆಂಗು ಹಾಕಿದ್ರು ಫಸ್ಟ್, ಅಂದ್ರೆ 40 ಅಡಿ 40 ಅಡಿ ಆಯ್ಕೆ ತೆಂಗು ಹಾಕಿದ್ರು. ಅವರೇ ತೋಟ ಮಾಡಿದ್ರು, ಅದರಲ್ಲಿ 9 ಅಡಿಗೆ ಅಡಿಕೆ ಮಾಡಿದ್ರು, ಅಂದ್ರೆ ಇಂಟರ್ ಕಾಪ್ ತೆಂಗು ಮೇಜರು, ಆಮೇಲೆ ಇಂಟರ್ ಕಾಪ್ ಮಾಡಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ಕಾಳ್ಮೆಣಸು ಹಾಕಿದ್ದೀನಿ, ಹೆಚ್ಚು ಕಡಿಮೆ ಒಂದು 500-600 ಗಿಡ ಇದಾವೆ. ಅಷ್ಟಕ್ಕೂ ಹಾಕಿದ್ದೆ, ಆದ್ರೆ ಹೋಗಿ ಮಳೆ ಹೋಯ್ತಲ್ಲ ಬರಗಾಲದಲ್ಲಿ, ಈಗ ರೀಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನ ಹೋಗುಣೆ ಫಿಲ್ ಅಪ್ ಮಾಡ್ಕೊಂಡು ಬೆಳಿಬೇಕು, ಯಾಕೆಂದ್ರೆ ಕಾಗೆ ಬಂಗಾರ ಅಂತಾರೆ ರೈತನಿಗೆ, ಬ್ಲಾಕ್ ಗೋಲ್ಡ್ ಅಂತಾರೆ ಅದು. ಈಗ ಒಂದ್ ಸ್ವಲ್ಪ ಬೆಳೆ ಬರ್ತಿದೆ, ಅದನ್ನ ನಾವು ಬೆಳ್ಕೊಂಡ್ರೆ ತೆಂಗು ಅಡಿಕೆ ಮತ್ತೆ ಕಾಳ್ಮೆಣಸು. ಅಲ್ಲಿ ರೈತನಿಗೆ ಒಂದು ಬೆಳೆ ನಂಬ್ಕೊಂಡ್ರೆ ಈಗ ಒಂದ್ ಅಡಿಕೆ ಮರ ಇವತ್ತು ಪ್ರೆಸೆಂಟ್ 1,000-2,000 ಬೇಡ, 1,000 ಅಂತೂ ಬಾಳ್ತಾ ಇದೆ. ಈಗ ನನ್ನ ತೆಂಗಿನ ಮರದಲ್ಲಿ 150-300 ತೆಂಗಿನಕಾಯಿ ಬಿಡುತ್ತವೆ, ಹತ್ತತ್ರ 80 ಗಿಡ ಇದಾವೆ, 8×3=24, 1.5 ಲಕ್ಷ ಆದಾಯ ಬಂತು. ಒಂದು 1,850 ಗಿಡ ಅಡಿಕೆ ಗಿಡ ಇದಾವೆ, ಅದರಲ್ಲಿ ತುಂಬಾ ಹೋಗಿದಾವೆ, 1,100 ಗಿಡ ಇದಾವೆ ಅನ್ಕೊಳ್ಳೋದು. ಅಲ್ಲಿಗೆ 1,000 ಕಟ್ಕೊಂಡ್ರು 11 ಲಕ್ಷ ಆಯ್ತು. ಈ ರೀತಿ ಕ್ಯಾಲ್ಕುಲೇಷನ್ ಹಾಕೊಂಡು ರೈತ ಕೃಷಿ ಮಾಡ್ಬೇಕು. ಅಂದ್ರೆ ಬಿಸ್ನೆಸ್ ಮಾಡುವಾಗ ಕೃಷಿ ಅನ್ಕೊಂಡ್ರೆ ಅದು ಈ ಲಾಯಕ್ ಹೋಗುತ್ತೆ, ಬಿಸ್ನೆಸ್ ಮಾಡ್ಬೇಕಂದ್ರೆ. ಇವೆಲ್ಲ ಅಡಿಕೆ, ತೆಂಗು, ಕರಿಬೇವು ಇವೆಲ್ಲ ಅಪ್ಪಾಜಿಯವ್ರು ಬೆಳೆಸಿದ್ದ? ನೀವು ವಯಸ್ಸಿಗೆ ಬಂದ? ಇಲ್ಲ, ಅಪ್ಪಾಜಿಯವ್ರು ಮಾಡಿದ್ದು ತೆಂಗಿನ ತೋಟ ಮಾಡಿದ್ರು, ಅಡಿಕೆ ತೋಟ ಮಾಡಿದ್ರು. ಅಲ್ಲಿ ಅವರು ಒಂದ್ ಸ್ವಲ್ಪ ವಯಸ್ಸಾದ ಕಾರಣ ಅವ್ರು ಬಿಟ್ಟರು. ನನಗೆ ಅದೇ ಹೇಳಿದ್ನಲ್ಲ, ನಾನು ಬಿಸ್ನೆಸ್ ಮಾಡ್ದೆ, ಅಂದ್ರೆ ಮಿಲ್ಕ್ ಸೊಸೈಟಿ ಮಾಡಿದ್ದೆ, KMF. ಅದು ನನಗೆ ಇಷ್ಟ ಆಗ್ಲಿಲ್ಲ. 4 ಜನ ಅಂದ್ರೆ ಊರಲ್ಲಿ ಗೊತ್ತಲ್ಲ, ಈಗ ದುರ್ಗಾ ನೀರ್ ಇದ್ರಿಂದ ನೀರ್ ಹೋಕೊಂಬಂದು ಒಯ್ಯೋದು, ಈ ಕಲ್ಬರ್ಕೆ ಹಾಲು ಇಲ್ಲಿ ಸಿಸಿಗೆ ಬಂದ್ಬಿಟ್ಟು ಅವ್ರು ನಮ್ಮನ್ನ ಬೈಯೋದು, ನಾವು ಕಲೆಕ್ಷನ್ ಮಾಡಕ್ ಆಗ್ಲಿಲ್ಲದ್ದು ತುಂಬಾ ಹೊರೆ ಅನ್ನಿಸ್ತು. ಅದಕ್ಕೆ ಬಿಟ್ಬಿಟ್ಟೆ, ಅದನ್ನ ಬಿಟ್ಬಿಟ್ಟು ಮೇಜರ್ ಅಂದ್ರೆ ಕೃಷಿನೇ ಆಧಾರವಾಗಿ ನಾವು ಅಲ್ಲಿ ಕಷ್ಟಪಟ್ರೆ ದುಡ್ಡುನು ಬರುತ್ತೆ, ನೆಮ್ಮದಿ ಸಿಗುತ್ತೆ ಅಂತೇಳಿ ಕೃಷಿಗೆ ಬಂದೆ ನಾನು. ಈಗ ಮುಖ್ಯ ಬೆಳೆಗಳಲ್ಲಿ ಅಂತರ ಬೆಳೆಗಳೆಲ್ಲ ನುಗ್ಗೆ, ಕರಿಬೇವು, ಕಾಳುಮೆಣಸು ಇವೆಲ್ಲ ಬೆಳೀತಾ ಇದ್ರ? ಅಷ್ಟು ಕೃಷಿಗೆ ಅಂದ್ರೆ ಮಾಡ್ಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ದಾಳಿಂಬೆ ಹಾಕಿದೆ. ಅಂದ್ರೆ 2.5 ಎಕರೆ ಇತ್ತು, ಖಾಲಿ ಲ್ಯಾಂಡ್ ಇತ್ತು ಅಪ್ಪಾಜಿ ಅವ್ರದ್ದು, ಅದಕ್ಕೆ ದಾಳಿಂಬೆ ಹಾಕಿದೆ. ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನಾನು ಮಾಡಿದೆ ದಾಳಿಂಬೆ. ದಾಳಿಂಬೆ ಚೆನ್ನಾಗಿ ಸಸ್ಯಸಬಲ್ ಬೆಳೆದೆ ನಾನು. ಬೆಳೆದಾದ್ಮೇಲೆ ಈ ವೈರಸ್ ಬಂತು, ದುರ್ನಾನಾಂಗ ಮರಗೋ ಬಂತು, ಮತ್ತೆ ಬ್ಲೈಟೆಕ್ಸ್ ಅಂದ್ರೆ ಬೆರಳು, ಅವು ತುಂಬಾ ಡ್ಯಾಮೇಜಸ್ ಆಗಿ ಮೇಲಾಗಿ ನನ್ನ ಹತ್ರ ಒಬ್ಬ ಲೇಬರ್ ಇದ್ರು, 1-3 ವರ್ಷ ಇದ್ದ ಅವನು, ಪಯಾಸ್ ಅಂತ ಹೇಳಿ. ಅವನು ಬಿಟ್ಟೋದ್ಮೇಲೆ ಇಲ್ಲಿ ಲೋಕಲ್ ಲೇಬರ್ ಹತ್ರ ಅದನ್ನ ವೈರಸ್ನ ಕಂಟ್ರೋಲ್ ಮಾಡೋದಾಗ್ಲಿ ಹತೋಟಿ ತರೋದಾಗ್ಲಿ ನನ್ನ ಕೈಲಾಗ್ಲಿಲ್ಲ. ನಾನು ಇವತ್ತು ಲೈವ್ ಆಗಿ ಹೇಳ್ಬೇಕು ಅಂದ್ರೆ, ಬೆಂಗಳೂರಲ್ಲಿ 10% ಕಮಿಷನ್ ಕೊಡ್ತಾರಲ್ಲ, ನಾವು 0 ತಗೊಳರು. ಅಂದ್ರೆ ಕಮಿಷನ್ ಇಲ್ದಲೆ ಕೂಡ ಮಾರಿದೀನಿ ನಾನು. ಮಿನಿಮಮ್ ಕನಿಷ್ಠ ಅಂದ್ರೆ 500-600 ಗ್ರಾಮ್ ವರೆಗೂ ನಾವು ಹಣ್ಣು ಬೆಳೆದಿದ್ವಿ, ತುಂಬಾ ಚೆನ್ನಾಗಿ ಬೆಳೆದೆ, ಖುಷಿ ಇದೆ ನನಗೆ. ದಾಳಿಂಬೆ ಬೆಳೀತಿದ್ದಂತಾರು ಈ ರೋಗದ್ರಿಂದ ನಾವು ಮತ್ತೆ ಬೇರೆ ಬೇರೆ ಅದನ್ನ ಮೇಂಟೆನೆನ್ಸ್ ಮಾಡಕ್ಕಾಗ್ಲಿಲ್ಲ. ರೈತ ಏನ್ ಮಾಡ್ಬೇಕು, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ, ರೈತ ಕ್ವಾಂಟಿಟಿಗಿನ್ನ ಕ್ವಾಲಿಟಿ ಒತ್ತು ಕೊಡ್ಬೇಕು. ಅಂದ್ರೆ 100 ಜನ ಮಾರ್ಕೆಟಿಗೆ ಬರ್ತಾರೆ ಅನ್ಕೊಳ್ರಿ, ಸಿಂಪಲ್ ಥಾಟ್ ಹೇಳ್ತೀನಿ, 100 ಜನದಲ್ಲಿ 3 ಜನ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅಲ್ಲಿ ಅದು ಟಾಪ್ 1 ಕ್ವಾಲಿಟಿ ಆಗುತ್ತೆ. ಅಂದ್ರೆ 97 ಜನ ಅವ್ನು ಎಷ್ಟೇ ಕ್ವಾಂಟಿಟಿ ಬೆಳೆದಿದ್ರು ಅದು ಈಕ್ವಲ್ನೆಸ್ ಆಗಲ್ಲ. ಈಗ ನಾವು ಚೆನ್ನಾಗಿರೋರ್ನ ಚೆನ್ನಾಗಿದ್ದಾರೆ ಅಂತಾರೆ, ಚೆನ್ನಾಗಿಲ್ದಾರನ್ನೆಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ಅದು ಫೋರ್ಸೆಬಲ್ ಆಗುತ್ತೆ, ಗುಣಮಟ್ಟ ಇದ್ರೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ಸಿಗುತ್ತೆ. ಈಗ ಎಲ್ಲರು ಸಾವಯವ ಕೃಷಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಪರಿಸರನೇ ಹಾಳಾಗೋಗ್ಬಿಟ್ಟಿದೆ. ಈಗ ಹಿಂಗೆ ಆಗೋದ್ರೆ ಭೂಮಿಲಿ ನೀರು ಕಲುಷಿತ ಆಗಿದೆ, ನೆಕ್ಸ್ಟ್ ಭೂಮಿನೋ ಹೋಯ್ತು ಅಂದ್ರೆ ನಮಗೆ ತಿನ್ನಕ್ಕೆ ಭೂಮಿಯಿಂದಾನೇ ಸಿಗೋದು. ಅಂದ್ರೆ ರೈತನೇ ಬೆಲ್ನಲ್ಬೋ ಅವನ್ನೆಲ್ಲ ಹೇಳ್ತಾರೆ, ಅಂದ್ರೆ ಮತ್ತೆ ಬರುತ್ತೆ. ಇನ್ನೊಂದು ನನಗನ್ಸಿದ ಮಟ್ಟಿಗೆ ನನ್ನ ಮತ್ ಭಾರತ ದೇಶದ ಲೆಕ್ಕಾಚಾರಕ್ಕೆ ಹೋದ್ರೆ ಸಾಫ್ಟ್ವೇರ್ ಬಿದ್ದು ಹೋಗಿ ಅಗ್ರಿಕಲ್ಚರ್ ಟಾಪ್ ಬರೋದು, ಇಲ್ಲೇ ಬೇಸಿಕ್ ಇರೋದು. ಮುಂದಿನ ಈಗ 10 ಜನ ಮಾಡೋ ಕೆಲ್ಸನ ಇವತ್ತು ಒಂದು ಮಿಷಿನ್ ಮಾಡುತ್ತೆ, ಜಾಸ್ತಿ ದೊಡ್ಡದ ಮಾತಾಡೋದಕ್ಕಿಂತ ಒಂದು ಮಿಷಿನ್ ಮಾಡುತ್ತೆ. ಆದ್ರೆ ರೈತಾಪಿ ಕೆಲಸದಲ್ಲಿ ಇದಿಲ್ಲ, ಇದಾವೆ ಮಿಷಿನ್ಗಳು, ಇದಾವೆ ಎಲ್ಲ ಇದಾವೆ, ಆದ್ರೂ ಕೂಡ ಮನುಷ್ಯನ ಕೆಲಸ ಬೇಕೇ ಬೇಕಾಗುತ್ತೆ. ಅದಕ್ಕೆ ಇದೇ ದೊಡ್ಡ ಸಾಫ್ಟ್ವೇರ್ ಆಗುತ್ತೆ. ನೀವು ಸಾವಯವ ಕೃಷಿ ಅಂದ್ರೆ ನೀವು ಜಮೀನಲ್ಲೆಲ್ಲ ಈ ರಾಸಾಯನಿಕ ಕೃಷಿ ಅಳವಡಿಸ್ಕೊಂಡ್ರೆ ಸಾವಯವ ಕೃಷಿ ಮಾಡ್ತಾರೆ? ನಾನು ರಾಸಾಯನಿಕ ಕೃಷಿ ಹಾಕೋದಿಲ್ಲ, ಅಂದ್ರೆ ಬಳಕೆ ಮಾಡೋದಿಲ್ಲ. ನಾನು ಅದಕ್ಕೋಸ್ಕರನೇ ನಾಟಿ ಹಸು ಕಟ್ಕೊಂಡಿದ್ದೀನಿ, ಕುರಿ ಸಾಕೊಂಡಿದ್ದೀನಿ. ಇವೆಲ್ಲ ಯಾಕೆ ಸಾಕೊಂಡಿದ್ದೀನಿ ಅಂದ್ರೆ, ಇದನ್ನ ನಿರ್ಮೂಲನೆ ಮಾಡ್ಬೇಕು ಅಂತಲ್ಲ, ನಾವೆಂಗೆ ಆರೋಗ್ಯವಾಗಿರ್ಬೇಕು ಅಂತ ಅನಿಸ್ತಿತ್ತು ಅಂದ್ರೆ ನಮಗೆ ನಮ್ಮ ಮನಸ್ಸಿಗೆ ಅನಿಸುತ್ತೋ ಹಂಗೆ ಕೂಡ ಪ್ರತಿಯೊಂದು ಸಸ್ಯನ ನಮ್ಮ ಮಕ್ಕಳು ಅಂದ್ಕೊಂಡು ನಮ್ಮ ಸಂಸಾರ ಅಂದ್ಕೊಂಡು ಅಂದ್ರೆ ನಮ್ಮ ಬಂಧು ಬಳಗ ಅಂದ್ಕೊಂಡು ಅವಕ್ಕೆ ಒಳ್ಳೆ ಊಟ ನೀರು ಕೊಡಬೇಕು ಅಂತೇಳಿ ಸಾವಯವ ಕೃಷಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಸು ಸಾಕೊಂಡಿದ್ದೀನಿ, ಕುರಿ ಸಾಕೊಂಡಿದ್ದೀನಿ. ಸಾವಯವ ಕೃಷಿ ಅಳವಡಿಸ್ಕೊಂಡು ಎಷ್ಟು ವರ್ಷ ಆಯ್ತು? ಒಂದು 5 ವರ್ಷ ಆಯ್ತು. ನೀವು ಪ್ರಾರಂಭದಲ್ಲಿ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೀರಿ? ಮಾಡಿದ್ದೀನಿ. ಈಗ ರಾಸಾಯನಿಕ ಕೃಷಿಗೂ ಈ ಸಾವಯವ ಕೃಷಿಗೆ ಏನು ವ್ಯತ್ಯಾಸ ಅಂತೀರ? ವ್ಯತ್ಯಾಸ ಬಂದ್ಬಿಟ್ಟು ಸಾವಯವ ಕೃಷಿಯಲ್ಲಿ ಅಂದ್ರೆ ದಿಢೀರ ನಂಗೆ ಆದಾಯ ಬರಲ್ಲ. ಮೇನ್ ಥಾಟ್ ಏನಂದ್ರೆ ಎಲ್ಲಾ ಜನನ ಹಿಂದಕ್ಕೆ ಸರಿತಾ ಇದ್ದಾರೆ. ಕಾರಣ ಏನಂದ್ರೆ ಇದು ತುಂಬಾ ಸಾಧನೆ ಮಾಡ್ಬೇಕು, ತಾಳ್ಮೆ ಒಳ ಇರ್ಬೇಕು. ದಿಢೀರನ್ನಂಗೆ ಅದು ಫಸ್ಲು ಬರೋದಕ್ಕೆ ಇದು ಸ್ಲೋ ಪಾಸ್ ಏನಿದ್ದಂಗೆ ಅಂದ್ರೆ ದಿನ ದಿನ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ಒಂದು ಸರಿ ನಿಂತ್ಕಂತು ಕ್ರಾಪ್ಗೆ ಅಂದ್ರೆ ಕಂಟಿನ್ಯೂಟಿ ಬಂದಿರುತ್ತೆ. ರಾಸಾಯನಿಕ ಕೃಷಿಲಿ ಹಂಗಲ್ಲ, 1 ವರ್ಷ ಬಿಟ್ಟರೆ 1 ವರ್ಷ ಬಿಡೋದಿಲ್ಲ, ನೀವು ಎಷ್ಟೇ ಕೊಟ್ಟರು ಬಿಡೋದಿಲ್ಲ. ಮತ್ತೆ ಡ್ಯಾಮೇಜಸ್ಗಳು ಭಾಳ ಆಗ್ತವೆ. ಈಗ ಬೇರು ಕೊಳಿತೋಗೋದು, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹಾಲು ಕುಡ್ದಾನೆ ಬದುಕಲ್ಲ, ವಿಷ ಕುಡ್ದಾನೆ ಬದುಕ್ತಾನೆ ಅಂತ ಅಂದ್ರೆ ದೊಡ್ಡವರು ಹೇಳಿದ್ದಾರೆ. ಈ ತಾಟಿಗೆ ಬರಬೇಕಾಗತ್ತೆ ರೈತ. ಮೊದಲು ಗೌಡ್ರು ಅನ್ನೋದಕ್ಕಿಂತ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಹಸು ಎಮ್ಮೆ ಎಲ್ಲವೂ ಇರೋವು. ಇವತ್ ಪ್ರತಿಯೊಬ್ಬ ರೈತ ಅಂದ್ರೆ ಒಂದು 90% ರೈತರನ್ನ ಹಾಲನ್ನ ಕೊಂಡ್ಕೊಂತಿದ್ದಾರೆ ಅಂದ್ರೆ ನನ್ನ ಸರಾಸರಿ ಲೆಕ್ಕಾಚಾರದ ಪ್ರಕಾರ. ಇದು ಹೋಗ್ಬಿಟ್ಟು ಕನಿಷ್ಠ 15-16% ರೈತನೇ ಕಟ್ಕೊಂಡ ಅಂದ್ರೆ ಈ ಫರ್ಟಿಲೈಸರ್ ಬೇಕಾಗಲ್ಲ ಅನ್ಸುತ್ತೆ. ಅಂದ್ರೆ ನಾವು ಈ ಕೃಷಿ ಜೊತೆಗೆ ಈ ಉಪಕಸುಬುಗಳು ಅಳವಡಿಸಬೇಕು, ಹಸು ಸಾಕಾಣಿಕೆ, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಇವೆಲ್ಲ ಅಳವಡಿಸ್ಕೊಂಡಾಗ ನಾವು ಈ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬಹುದು ಅಂತೀರ? ಕೊಡಬಹುದು. ಮತ್ತಿನ್ನ ಒಂದು ನನ್ನ ಮನಸ್ಸಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ರೈತ ಬಂದವ್ರಿಗೆ ಹೇಳ್ಬೇಕು ಅಂದ್ರೆ ರೈತ ಎಲ್ಲಿ ಫೇಲ್ಯೂರ್ ಆಗ್ತಾನೆ ಅಂದ್ರೆ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ಈ ಬಿಸ್ನೆಸ್ ಗೆ ಬಂಡವಾಳ ನಮ್ದೇ ಆಗಿರ್ಬೇಕು. ಮೇನ್ ಥಾಟ್ ಏನಂದ್ರೆ ಒಬ್ಬ ಭೂಮಿ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ತಂದೆ ತಾಯಿಯಿಂದನೂ ಬಂದಿದ್ದು ಇಲ್ಲ ನಾವು ಪರ್ಚೇಸ್ ಮಾಡಿದ್ದು ನಮ್ದೇ ಅನ್ಕೊಳ್ಳೋಣ. ಆದ್ರೆ ಅದಕ್ಕಾಗ್ತಕ್ಕಂತ ಬಂಡವಾಳ ಅಂದ್ರೆ ಇನ್ವೆಸ್ಟ್ಮೆಂಟ್ ನಮ್ದೇ ಆಗಿರ್ಬೇಕು. ಅಂದ್ರೆ ಒಂದ್ಸರಿ ಇನ್ವೆಸ್ಟ್ಮೆಂಟ್, ಈಗ ಒಂದ್ ಹಸು ತಂದ್ರೆ ಅದು ಪ್ರತಿ ವರ್ಷನೋ 1.5 ವರ್ಷಕ್ಕೂ ಕರು ಹಾಕುತ್ತೆ. ಇಲ್ಲ ಗಂಡಾದ್ರೂ ಓಕೆ, ಏನಾದ್ರೂ ಗಂಡಾದ್ರೆ ಇಟ್ಕೊಂಡ್ರೆ ಮಾರಿದ್ರು ದುಡ್ಡು ಬರುತ್ತೆ, ಎಣ್ಣೆ ಇಟ್ಕೊಂಡ್ರೆ ಮತ್ತೆ ಪೀಳಿಗೆ ಮುಂದುವರಿಯುತ್ತೆ. ಸರಿನಾ? ಅದನ್ನ ಏನು ಲಾಸ್ ಇಲ್ಲ. ಈಗ ಹಾಲು ಕರಿಯುತ್ತೆ, ಸಗಣಿ ಹಾಕುತ್ತೆ, ಗೋಮೂತ್ರ ಬರುತ್ತೆ, ಅದ್ರ ಜೊತೆಗೆ ನಾವು ಒಡನಾಟ ಆಡಿದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ಅದ್ರ ಗಂಧಲ ಕುಡಿದ್ರೆ ಇವತ್ತಿನ ಮೆಡಿಸನ್ ಇದೆಯಲ್ಲ ಅದಕ್ಕೆ ಯಾವುದು ಸಾಟಿನೇ ಆಗೋದಿಲ್ಲ. ಸರಿನಾ? ಇವೆಲ್ಲ ಮಾಡ್ಕೊಳೋದಕ್ಕೆ ಜೀರೋ ಆಗುತ್ತೆ. ಈಗ ಫರ್ಟಿಲೈಸರ್ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಒಂದು ಯೂರಿಯಾಗೆ ಮಾತಾಡೋಣ, 320 ರೂಪಾಯಿ ನಮಗೆ ಸಿಗುತ್ತೆ. ಸರ್ಕಾರ ಒಂದು 700-800 ರೂಪಾಯಿ ಟ್ಯಾಕ್ಸ್ ಕಟ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಪರ್ಟಿಕ್ಯುಲರ್ ಗೊತ್ತಿಲ್ಲ. ಸರಿನಾ? ಅಂದ್ರೆ ನಮಗೆ ಒಂದು ಚೀಲ ಯೂರಿಯಾಗೆ ಅಷ್ಟು ಸರ್ಕಾರ ಕೊಡುತ್ತೆ ಅಂದ್ರೆ ಅದು ನಮ್ ನಷ್ಟ. ಅದು ಅಂದ್ರೆ ನಾವು ಸರ್ಕಾರಕ್ಕೆ ಮಾಡ್ತಕ್ಕಂತ ಅಂದ್ರೆ ಲಾಸ್ ಅನ್ಕೋಬೇಕು. ಅದನ್ನ ರೈತನ ಯೋಚನೆ ಮಾಡ್ಕೊಂಬಿಟ್ಟು ಅವನ್ನ ಅವನು ಮಾಡ್ಕೊಳೋದಕ್ಕೆ ಯೋಚನೆ ಮಾಡ್ಬೇಕು. ಹಸುನೋ ಕುರಿನೋ, ಕುರಿ ಸಾಕೊಂಡ್ರೆ ಅದು ಸಗಣಿ ಹಾಕುತ್ತೆ, ಯೂರಿನ್ ಬರುತ್ತೆ, ಮತ್ತೆ ಅದು ಮರಿ ಹಾಕುತ್ತೆ, ಅದು ಮಾರಿದ್ರೆ ರೈತನಿಗೆ ಲಾಭ ಬರುತ್ತೆ. ನೋಡು ಗೊಬ್ಬರ ತಾಣದು ಮೈನಸ್ ಆತ. ಸರಿನಾ? ಅದ್ರ ಜೊತೆ ಟೈಮ್ ಪಾಸ್ ಮಾಡಿದ್ರೆ ಪ್ಲಸ್ ನಮಗೆ ಈಗ ಏನೂ ಕೆಲಸ ಇಲ್ಲ ಅಂದ್ರೆ ರೈತ ಏನ್ ಮಾಡ್ತಾನೆ, ಎಲ್ಲೋ ಹೋಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಅದೇ ಅವನು ಬೆಳಿಗ್ಗೆ ಇದ್ದ ಸಂಜೆವರೆಗೂ ಇವೆಲ್ಲ ಕೃಷಿ ಚಟುವಟಿಕೆಗಳಿದ್ರೆ, ಈಗ ನನ್ನ ಎಕ್ಸಾಂಪಲ್, ಈಗ ನಾನೇನು ಮಾಡದೇ ಇದ್ರೆ ನನ್ನ ಇಷ್ಟ ಆರೋಗ್ಯವಾಗಿರುತ್ತೆ ಗೊತ್ತಿರಲಿಲ್ಲ. ನಾನು ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ಆರಾಮಾಗಿ ಅವುಗಳ ಜೊತೆಗೆ ಆಟ ಆಡ್ಕೊಂಡು. ಮೇನ್ ಹೇಳ್ಬೇಕು ಅಂದ್ರೆ ಕೃಷಿ ಬದುಕು ಹೆಂಗೈತೆ ಅಂದ್ರೆ, ಯಾವುದೇ ಒಬ್ಬ ರೈತ ದುಡ್ಡು ಬರುತ್ತೆ ಅಂತ ಮಾಡಿದ್ರೆ ಅವನು ಉದಾರ ಆಗಲ್ಲ. ನಮ್ ಕರ್ತವ್ಯ ಅಂತ ಮಾಡ, ಕರ್ತವ್ಯ ಅಲ್ಲ ಅಂದ್ರೆ ನಾವು ಚೆನ್ನಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಪ್ಲಸ್ ಅದೊಂದು ಖುಷಿ ಅನ್ಬೇಕು ಅಂದ್ರೆ ಎಂಜಾಯ್ಮೆಂಟ್. ಒಬ್ಬೊಬ್ರು ಹೇಳ್ತಾರಲ್ಲ, ನಾನು ಹೋಗ್ಬಿಟ್ಟು ಆರಾಮಾಗಿರ್ಬೇಕು ಅಂದ್ರೆ ಎಂಜಾಯ್ ಮಾಡ್ಬೇಕು, ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಒಂದ್ ಇದನ್ ಮಾಡ್ಬೇಕು. ಆ ಜಮೀನೇ ಒಂದು ಪ್ರವಾಸೋದ್ಯಮ ಅನ್ಕೊಂಡು ನಾವು ಖುಷಿಯಾಗಿದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗುತ್ತೆ. ಅವತ್ತು ಹಿಂಸೆ ಅಂತ ಅನ್ಸ್ಕೊಳಕ್ ಹೋಗ್ಬಾರ್ದು, ಫೇಲ್ ಆದ್ರೆ ಫೇಲ್ ಆಯ್ತು ಅನ್ಕೊಳಕ್ ಹೋಗ್ಬಾರ್ದು. ಖುಷಿಯಾಗಿದ್ರೆ ಈ ವರ್ಷ ಅಲ್ಲ ಅಂದ್ರೆ ಮುಂದಿನ ವರ್ಷ, ಅಂದ್ರೆ ಫೇಲ್ ಎಲ್ಲ ಆಯ್ತು, ಯಾವ ರೀತಿ ಮಾಡಿದೆ ನಾನು, ಇನ್ನೊಬ್ರು ನೋಡ್ಕೊಂಡು ಇನ್ನೊಬ್ರು ಕೇಳ್ಕೊಂಡು ತಿಳ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರೆ ಪ್ರಾಫಿಟ್ ಆಗೇ ಆಗುತ್ತೆ. ಸಾಕಷ್ಟು ಜನ ರೈತರು ನಾವು ಈಗ ರಾಸಾಯನಿಕ ಗೊಬ್ಬರಗಳು ಬಳಸ್ತಾ ಇದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡದೇ ಇದ್ರೆ ಬೆಳೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಅಂತ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ತಪ್ಪು ಕಲ್ಪನೆ. ಅದು ಒಂದು ಸಿಂಪಲ್ ತಾಣ ಅಂದ್ರೆ, ನಾನು ತುಂಬಾ ಯೂಟ್ಯೂಬ್ ಅಲ್ಲಾಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಯಾರ ಹತ್ರ ಮಾತಾಡ್ಬೇಕಾಗ್ಲಿ ದೀರ್ಘವಾಗಿ ಆಳವಾಗಿ ಇಳಿತೀನಿ. ಅಂದ್ರೆ ಯಾವ್ದೋ ಒಂದು ವಿಚಾರ ಬಂದ್ರೆ ತುಂಬಾ ಚರ್ಚೆ ಮಾಡ್ತೇನೆ. ಈಗ ನೀವೇನ್ ಹೇಳ್ತಿರೋದು, ಕ್ರಿಮಿನಾಶಕ ಅಂದ್ರೆ ಬಳಸ್ತಾ ಇದ್ರೆ ಯಾವ ಗಿಡಗಳನ್ನ ಬೆಳೆಯಕ್ ಆಗಲ್ಲ, ಸತ್ಯ ಅಂತ ಒಪ್ಕೊಂಡ್ರೆ ಅದು ಮೂರ್ಖತನ. ಈಗ ಒಂದ್ ಲೀಟರ್ನ ಯಾವ್ದೇ ಒಂದು ಕೆಮಿಕಲ್ ಅಂದ್ರೆ ಒಂದು ಔಷಧಿ ಅಂದ್ರೆ ಅದು ಸಾಯಿಸುತ್ತೆ, ಕೆಮಿಕಲ್ ಅಂದ್ರೆ ಸಾಯಿಸುತ್ತೆ ವಿಷ. ಒಂದು ವಿಷನ ಪ್ರತಿ ಒಂದೊಂದು ಅನಿನ, ಈಗ ನಾನಾಗ್ಲಿ ನೀವಾಗ್ಲಿ ಇವತ್ತು ಒಂದನಿ, ನಾಳೆ ಎರಡನಿ, ನಾಳೆ ಐದನಿ, ನಾಡಿದ್ದು ಒಂದು ಹತ್ತನಿ, ಈ ಡೋಸೇಜ್ ಮಾಡ್ಕಂತ ಮಾಡ್ಕಂತ ತಿಂಗಳು ಆರು ತಿಂಗಳು ಕುಡಿದ್ರೆ ನೀವು ಪ್ರತಿ ದಿನಾನು ಒಂದ್ ಲೀಟರ್ ಕುಡಿದ್ರು ನೀವು ಸಾಯಲ್ಲ, ನಾನ್ ಭರವಸೆ ಕೊಡ್ತೀನಿ. ಇವತ್ತು ಸೈಂಟಿಸ್ಟ್ ಪ್ರೂವ್ ಆಗಿದೆ, ಒಪ್ಕೊಂತೀರಾ? ಇದೇ ತರ ಗಿಡಗಳು ವಿಷನ ಸಿಂಪಡಿಸಿ ಸಿಂಪಡಿಸಿ ಸಿಂಪಡಿಸಿ ಅಂದ್ರೆ ಗಿಡಗಳ ಮೇಲೆ ನಾವು ಸಿಂಪಡಿಸ್ತೀವಿ. ಆ ಮಕ್ಕಳು ಮರಿಗಳು ಅಚಾನಕ್ ಏನಾದ್ರೂ ಹುಟ್ಟಿದಾಗ ಆ ಕೆಮಿಕಲ್ ಆ ಕೀಟಕ್ಕೆ ವರ್ಕ್ ಆಗಲ್ಲ. ಹಂಗೆ ಅದೇ ರೀತಿ ಆ ಕೀಟಾಣುಗೆ ಸ್ಪ್ರೇ ಮಾಡಿ ಆ ಮಗು ಏನಾದ್ರೂ ಹುಟ್ಟಿದ್ರೆ ಆ ಕೆಮಿಕಲ್ಗೆ ಅದು ರಿಯಾಕ್ಟ್ ಮಾಡಲ್ಲ. ಇದು ನನ್ನ ವಾದ, ಇದು ರೈಟ್ ಅವ್ರ ಹಂಗ ಗೊತ್ತಿಲ್ಲ. ಈಗ ಸಾವಯವ ಕೃಷಿ ಮಾಡಿದ್ರೆ ರಿಜಿಸ್ಟ್ರೇಷನ್ ಪವರ್ ಜಾಸ್ತಿ ಅಂತಾರೆ. ಅಂದ್ರೆ ನಾನು ಈಗ ಹಿಂದೆ ಹೇಳಿದ್ನಲ್ಲ, ಹಾಲು ಕುಡಿದರೆ ಬದುಕಲ್ಲ, ವಿಷ ಕುಡಿದನ್ ಬದುಕ್ತಾನೆ ಅಂತ. ಈಗ ನಾವು ಕರೆಕ್ಟ್ ಆಗಿ ಒಳ್ಳೆ ಆಹಾರ ತಿಂದು ಒಳ್ಳೆ ಕೆಲಸ ಮಾಡಿ ಸದೃಢವಾಗಿದ್ರೆ, ಈಗ ಜ್ವರ ಬಂದ್ರೆ ಕೆಮ್ಮ ಅಂದ್ರೆ ಅದು ಒಂದ್ 8-10 ತಾಸು ಒಂದಿನ ಇರ್ಬೋದಷ್ಟೇನೆ. ನಾವೇ ಸದೃಢವಾಗಿಲ್ಲ ಅಂದ್ರೆ ಬಂದಿದ್ದು ಹೋಗೋದೇ ಇಲ್ಲ, ಅದು ನಮ್ಮೊಳಗೆ ಇರುತ್ತೆ. ಕರೆಕ್ಟಾ? ಇದೇ ರೀತಿ ಯಾಕೆ ಕನ್ವರ್ಟ್ ಮಾಡಬಾರ್ದು? ಈಗ ಸಾಯುತ್ತೆ ಅಂತ ಕ್ರಿಮಿನಾಶಕ ಹೊಡೆದ್ರೆ ಒಂದ್ 8 ದಿನ ಕೆಲಸ ಮಾಡಬಹುದು. 8 ದಿನ ಆದ್ಮೇಲೆ ಯಾರು ಸೆಕ್ಯೂರಿಟಿ ಮಾಡ್ತಾರೆ? ಭೂಮಿನೇ ತಾನೆ, ಭೂಮಿನ ಅಕ್ಷಯ ಪಾತ್ರೆ ಅಂತಾರೆ ದೊಡ್ಡವರು. ನಾವೇನ್ ಕೊಡಕ್ ಸಾಯುತ್ತೆ? ಕೇಳಿದ್ದನ್ನ ಅಕ್ಷಯ ಪಾತ್ರೆ ಕೊಡುತ್ತೆ ಅಂದ್ರೆ ನಾವು ಕೃತಕವಾಗಿ ಯಾರೋ ಕೊಟ್ಟಿದ್ದನ್ನ ದುಪ್ಪಟ್ಟು ಕೊಟ್ಟು ತಂದಾಕಿದ್ರೆ 8 ದಿನನೋ ಬೇಡ ಒಂದು ತಿಂಗಳು ಒಂದು ಬೆಳೆ ಅಂದ್ರೆ ಫರ್ಟಿಲೈಸರ್ ನನ್ನ ಪ್ರಕಾರ ನಾನು ಅಧ್ಯಯನ ಅಂದ್ರೆ ತಿಳ್ಕೊಂಡಿರೋ ಪ್ರಕಾರ ಒಂದು ತಿಂಗಳು 2 ತಿಂಗಳು ವರ್ಕ್ ಮಾಡಕ್ ಸಾಧ್ಯ. ಅದು ಅದ್ರ ಗಾಳಿಲೂ ವಿಲೀನ ಆಗುತ್ತೆ, ಭೂಮಿಲೂ ಕರಗುತ್ತೆ, ನೀರಲ್ಲೂ ಕರಗುತ್ತೆ. ಆದ್ರೆ ಇರೋದ್ ಕೆಪಾಸಿಟಿ 2 ತಿಂಗಳು ಅಂದ್ಕೊಳ್ರ ಅಂದ್ರೆ 60 ದಿನ. ಆದ್ರೆ ಸಾವಯವ ಗೊಬ್ಬರಗಳು ಒಂದು ಸರಿ ಅಪ್ಲೈ ಆದ್ರೆ ಭೂಮಿ ಜೀವಂತವ ಇರೋವರೆಗೂ ಅವು ಜೀವಾಣುಗಳಾಗ್ಲಿ ಅದರ ಇದು ಇರುತ್ತೆ. ಯಾಕೆ ಮಾಡಬಾರ್ದು ರೈತ? ನಾಟಿ ಹೆಸರು ಹೇಳ್ತಾರಲ್ಲ, 1 ಗ್ರಾಮ್ ಸಗಣಿಯಲ್ಲಿ 35 ಕೋಟಿ ಜೀವಾಣುಗಳು ಇರ್ತವೆ ಅಂತಾರೆ ಹಿರಿಯರು. 1 ಗ್ರಾಮ್ ಸಗಣಿಯಲ್ಲಿ ಈ ತರ ರಾಸಾಯನಿಕ ಗೊಬ್ಬರದಲ್ಲಿ ಯಾವ್ದ್ರಲ್ಲಿ ಇದೆ? ಯಾವ್ದ್ರಲ್ಲಿ ಇದೆ? ಮತ್ತೆ ಈ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಜನ ಈ ಜೀವ ಅಮೃತ, ಘನಜೀವ ಅಮೃತ ಇವೆಲ್ಲ ಮಾಡ್ತಾರೆ, ಬೀಜ ಅಮೃತ ಇಂಥವೆಲ್ಲ ನೀವು ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಮಾಡ್ತೀನಿ. ಯಾವ ರೀತಿ ಅಂದ್ರೆ ನಾನು ಈಗಿನ ಅಂದ್ರೆ ತಿಳ್ಕೊಳೋದು ಜಾಸ್ತಿ ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೇಕಾರೆ ಅಂದ್ರೆ ಹಸು ಸತ್ತಾಗ ಅದನ್ನ ಡಿಕಂಪೋಸ್ ಅಂದ್ರೆ ಅದು ಏನೋ ಅಂತಾರ ಗೋನಂದನ ಜಲ. ಗೋನಂದನ ಜಲ ಈ ಆರ್ಟಿಕಲ್ ನೋಡಿದಾಗ ನನಗೆ ತುಂಬಾ ಹುಡುಕ್ದೆ ನಾನು ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಮಾಡ್ಬೇಕು ಒಂದು ಹುಚ್ಚು. ಅವಾಗ ನಂದೇ ಒಂದು ಹಸು ಅಚಾನಕ್ ಏನೋ ಆಗ್ಬಿಟ್ಟು ಸದೋಗ್ಬಿಡ್ತು. ಮಾಡ್ಬೇಕು ಅಂದ್ಕೊಂಡು ಅದೊಂದು 4 ಕ್ವಿಂಟಲ್ ತೂಕ ಇತ್ತು. ಅದ ಸ್ನೇಹಿತರು ನಮ್ಮ ಸಂಬಂಧಿಕರು ಕೇಳಿದಾಗ ಅದು ರಿಸ್ಕು ಬೇಡ ಬಿಟ್ಬಿಡು ಅಂತ ಹೇಳಿದ್ರು. ಆದ್ರೂ ನನ್ನ ಮನ್ಸು ಹುಡುಕ್ದವನು ಬಿಡಕ್ಕಾಗತ್ತ ಬಿಡ್ಲಿಲ್ಲ, ಮಾಡಿದೆ. ರಿಸಲ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಒಂದು 6 ಮಂತ್ ಹಿಂದೆ ಯೂಸ್ ಮಾಡಿದ್ದೀನಿ. ಅಂದ್ರೆ ನಾನು ಹೇಳಿದ್ನಲ್ಲ, ಸಾವಯವ ಕೃಷಿ ಅಂದ್ರೆ ತುಂಬಾ ತಾಳ್ಮೆ ಇರಬೇಕು, ಕಾಯ್ಬೇಕು. ಮತ್ತೆ ಈಗಾಗಲೇ ಸತ್ತೋಗನ್ಗೆ ಉಳಿಸಿರೋ ನಿದರ್ಶನಗಳು ಇದಾವಿಲ್ಲ. ಈಗ ಎಂತ ವ್ಯಕ್ತಿ ಈಗಾಗಲೇ ಏನೋ ಅವನಿಗೆ ಟಿವಿನೋ ಅಥವಾ ಏನೋ ಬಂದು ಈಗ 105% ಜನ ಹೇಳ್ತಾರಂದ್ರೆ ಒಂದು ಗೋಮೂತ್ರ ಕುಡಿಸಿದ್ರೆ ಅವ್ನು ಬದುಕದ ಅಂದ್ರೆ ಅವ್ನು ವಿಲ್ ಪವರು ಅಥವಾ ಇದೇ ವರ್ಕು. ಒಂದೇನಂದ್ರೆ ಅವನ ಮನಸ್ಸಲ್ಲಿರೋ ಒಂದು ಸದೃಢತೆ ಅದು ಜೀವ ಕಾಪಾಡುತ್ತೆ. ಅಂದ್ರೆ ಆರೋಗ್ಯ ಅಂದ್ರೆ ನಮ್ಮ ಮೆಂಟಲಿ ಪವರ್. ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಏನಾಗಿದ್ರು ಯಾರು ಏನು ಮಾಡಕ್ಕಾಗಲ್ಲ, ಅದು ಕಾನ್ಸೆಪ್ಟ್ ನಲ್ಲಿ ನಿಂತಿರುತ್ತೆ. ಅಂದ್ರೆ ಮಾಡಿದ್ದೀನಿ, ಅದನ್ನ ಮಾಡಿ ಉಪಯೋಗಿಸಿದ್ದೀನಿ, ರಿಸಲ್ಟ್ ನೋಡ್ಬೇಕು. ಮತ್ತೆ ಈ ಸಮಗ್ರ ಕೃಷಿ ಅಂದ್ರೆ ನೀವು ಈ ಎಲ್ಲ ಮಿಶ್ರ ಬೆಳೆಗಳು ಬೆಳೆಯೋದ್ರ ಜೊತೆಗೆ ಏನಾದ್ರೂ ಈ ಉಪಕಸಬುಗಳು ಇವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಏನೇನು ಉಪಕಸಬುಗಳನ್ನ ಅಳವಡಿಸ್ಕೊಂಡಿದ್ರ? ಅಂದ್ರೆ ಕುರಿ ಸಾಕಿದ ಕಾನ್ಸೆಪ್ಟ್ ನಾನು ಗೊಬ್ಬರಕ್ಕೋಸ್ಕರ ಸಾಕಂಡೆ, ಪ್ಲಸ್ ಅದರಿಂದ ಆದಾಯನೂ ಬರುತ್ತೆ ನನಗೆ ಬರಲ್ಲ ಅಂತಲ್ಲ. ಅಂದ್ರೆ ಅದು ಹೇಳಿದ್ನಲ್ಲ, ಈಗ ಅಗ್ರಿಕಲ್ಚರ್ ಅಂದ್ರೆ ಬಿಸ್ನೆಸ್ ಅಂತ, ಅದರಿಂದ ನನಗೆ ಬರುತ್ತೆ. ನೆಕ್ಸ್ಟ್ ಹಸು, ಹಸುವಿಂದ ನನಗೆ ಮನೆಗೆ ಹಾಲಾಗುತ್ತೆ, ನನ್ನ ಮಕ್ಕಳು ನನ್ನ ಸಂಬಂಧಿಕರು ಕುಡಿತಾರೆ, ಅದರಿಂದ ನನಗೆ ಸಗಣಿ ಸಿಗುತ್ತೆ, ಗೊತ್ತ ಸಿಗುತ್ತೆ. ಅದಕ್ಕೋಸ್ಕರ ಸ್ಟೋರೇಜ್ಗೆ ಒಂದು 20 ಅಡಿ ಉದ್ದ, 10 ಅಡಿ ಅಗಲ, ಮತ್ತೆ 9 ಅಡಿ ಉದ್ದ, ಅದರಲ್ಲಿ ಡಿವೈಡ್ ಮಾಡಿ ಒಂದು 3 ಅಡಿ 3 ಅಡಿ ಬಾಕ್ಸ್ ಮಾಡ್ಕೊಂಡು ಅದೆಲ್ಲ ಡಿಕಂಪೋಸ್ ಆಗಿ ಒಂದು ಸ್ಟೋರೇಜ್ ಮಾಡ್ಕೊಂಡು ಅದು ಸೀದಾ ಡ್ರಿಪ್ ಹೋಗಿ ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಒಬ್ಬನೇ ಇರೋದ್ರಿಂದ ಕೆಲಸನ ಈಸಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ, ಅಂದ್ರೆ ಈ ಜೀವಾಮೃತ ಇವೆಲ್ಲ ಮಾಡೋದಕ್ಕಿನ್ನ ಈಗ ಒಂದು ಸಾವಯವ ಕೃಷಿ ಅಂದ್ರೆ ಏನು ಅಂದ್ರೆ ಕೃಷಿ ತ್ಯಾಜ್ಯನ ಅಂದ್ರೆ ಬೇರೆಯಿಂದ ತಂದಾಗ್ದಲೆ ನಮ್ಮಲ್ಲಿ ಸಿಗ್ತಕ್ಕಂತ ತ್ಯಾಜ್ಯನ ಭೂಮಿಗೆ ಕೊಟ್ರೆ ಅದು ಡಿಕಾಂಪೋಸ್ ಆಗಿ ಅದನ್ನ ಅದಕ್ಕೇನ್ ಬೇಕಾದನ್ನ ಊಟ ತಯಾರು ಮಾಡ್ಕೊಳತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿರೋ ವಸ್ತುನ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅದು ಸಾವಯವ ಕೃಷಿ. ಹೊರಗಿಂದ ತಂದ್ರೆ ಅದು ಕಾಡಿಂದನೋ ಇನ್ನೊಂದು ದುಡ್ಡು ಕೊಡ್ತಾರಂಗಿಲ್ಲ, ಈಗ ಸ್ನೇಹಿತನ ತೋಟದಿಂದನೋ ಇಲ್ಲ ಕಾಡಿಂದನೋ ತಂದು ಸೊಪ್ಪು ಸದಿನ ನಮ್ಮ ಶ್ರಮದಿಂದ ಹಾಕ್ಬೇಕಷ್ಟೇ, ಅದು ಸಾವಯವ ಕೃಷಿ. ಅದನ್ನ ಬಿಟ್ಟು ಏನಾದರೂ ದುಡ್ಡು ಕೊಡ್ತಾ ಬಂದಾಕಿದ್ರೆ ಅದು ಸಾವಯವ ಕೃಷಿ ಅಲ್ಲ, ಸಮಗ್ರ ಕೃಷಿನೂ ಅಲ್ಲ. ಮುಂದಿನ ಏನೇನು ಕೃಷಿ? ನೆಕ್ಸ್ಟ್ ನಾನು ಅಡಕೆ ಸಸಿ ಮಾಡ್ತೀನಿ, ಮತ್ತೆ ತೆಂಗಿನ ಸಸಿನೂ ಮಾಡ್ತೀನಿ, ಈಗ 4 ವರ್ಷದಿಂದ ಮಾಡ್ತೀನಿ. ಅದರಿಂದ ನನಗೆ ಆದಾಯ ಬರುತ್ತೆ. ಅದು ಒಳ್ಳೆ ಗೋಡ್ ತಗೊಂಬಂದು ನರ್ಸರಿ ಮಾಡಿದ್ದೀನಿ. ಪ್ರತಿ ವರ್ಷ ಕನಿಷ್ಠ ಅಂದ್ರೆ 8-10 ಲಕ್ಷ ಆದಾಯ ಇದೆ ನನಗೆ. ಅದು ತಾಟ್ ಹೆಂಗ್ ಬಂತು ಅಂದ್ರೆ, ನಮ್ದೇ ಅದೇ ಹೇಳಿದ್ನಲ್ಲ, ದಾಳಿಂಬೆ ಹಾಕಿರೋ ಜಾಗಕ್ಕೆ ಅಡಕೆ ತೋಟ ಮಾಡ್ಬೇಕು, ಪ್ಲಸ್ ನನ್ನ ತಂಗಿಯವ್ರಿಗೆ ಜಮೀನು ತಗೊಂಡಿದ್ವಿ. ಬೇರೆಯವ್ರದಿಂದ ಸಸಿ ತಗೊಂಡ್ಬಂದು ಹಾಕ್ಬಾರ್ದು ಅಂದ್ರೆ ಅವರು ಕೆಟ್ಟವರು ಅಂತಲ್ಲ, ಅದನ್ನ ನಾವೇ ಮಾಡಿ ಅಂದ್ರೆ ನಮ್ಮ ಮಕ್ಕಳನ್ನ ನಾವ್ ಹೆಂಗ್ ಮುದ್ದಾಡ್ಸಾಕ್ತಿವೋ ಹಂಗೆ ನಾವು ಸಾಕ್ಬೇಕು ಅನ್ನೋ ಉದ್ದೇಶದಿಂದ ಗೋಡ್ ತಗೊಂಬಂದು ಮಾಡಿ ಅದು ಎಕ್ಸಸ್ ಗೋಡ್ ತಗೊಂಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನರ್ಸರಿ. ಫ್ರೆಂಡ್ಸ್ ಸರ್ಕಲ್ಲು, ಈ ರಿಲೇಟಿವ್ಸ್ ಹಿಂಗೆ ಪ್ರತಿ ವರ್ಷನೂ ಮಾಡ್ಕೊಂಡು ಒಂದು ಬಿಸ್ನೆಸ್ ಟೈಪ್ ಅಂದ್ರೆ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಗಾಡ್ ನಾವೊಂದು ಹೆಲ್ಪ್ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ನಾನು ನರ್ಸರಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಷ್ಟು ಬೇಡಿಕೆ ಇದೆಯಾ ರೈತರು? ಫ್ರೆಂಡ್ ಸರ್ಕಲ್ ಈಗ ಒಬ್ಬ ಪರಿಚಯ ಆದ್ರು ಅಂದ್ರೆ ಅವ್ರು 10 ಜನ, ಅವರಿಂದ 10 ಜನ ಪರಿಚಯ ಆಗ್ತಾರೆ. ಅಂದ್ರೆ ಇಲ್ಲಿ ಬಿಸ್ನೆಸ್ ಅಂದ್ರೆ ತಪ್ಪಾಗುತ್ತೆ ಅಂದ್ರೆ ಹೆಂಗೆ ಅಂದ್ರೆ ಒಂದು ಹೆಲ್ಪಿಂಗ್ ನೇಚರ್ ಇರಬೇಕು ಅಂದ್ರೆ ನಾವು ಸಮಾಜಕ್ಕೆ ಅಂದ್ರೆ ನಮ್ಮವ್ರಿಗೆ ಯಾರೊಬ್ರು ದೂರದಿಂದ ನಮ್ಗೆ ಆತ್ಮೀಯರಾಗ್ತಾರೆ ಅಂದ್ರೆ ನಮ್ಗೆ ಏನ್ ನಾವು ಅವ್ರಿಗೆ ಏನ್ ಗಿಫ್ಟ್ ಕೊಡ್ಬೋದು ಆ ರೀತಿ ತಾಟ್ ಮಾಡ್ಕೊಂಡು ನಾವೊಂದು ಇದನ್ನ ಮಾಡಬೇಕು. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಇಲ್ಲ ಪಿಲಪ್ ಆಗ್ಬಿಟ್ಟಿದೆ, ಯಾವಾದ್ರೂ ಹೋದ್ರೆ ನೆಕ್ಸ್ಟ್ ಮಾಡ್ಬೇಕಷ್ಟೇ. ಒಂದು 10 ಗುಂಟೆ 12 ಗುಂಟೆನ ಖಾಲಿ ಬಿಟ್ಕೊಂಡಿದ್ದೀನಿ ಈ ನರ್ಸರಿ ಉದ್ದೇಶಕ್ಕೆ. ಅದನ್ನ ಬಿಟ್ರೆ ಬೇರೆ ತಾಟ್ ಇಲ್ಲ, ನೋಡ್ಬೇಕು ಯಾವಾದ್ರೂ ಮತ್ತೆ ಹೋದ್ರೆ. ಈಗ ಅಡಿಕೆ ತುದಿ ಅಂಚಲ್ ಇಲ್ಲ, ಆದ್ರೇನಂದ್ರೆ ಬೆಳೆಗಾರರೆಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ತುಂಬಾ ಬೆಳೆ ಬರುತ್ತೆ. ಅಂದ್ರೆ ಕಾಲ ಏತಸ್ಮೇನ ಅಂದ್ರೆ ಕಾಲಚಕ್ರ ತಿರುಗಲೇಬೇಕು, ಉದ್ದಾದದ್ ಮುರಿಯುತ್ತೆ. ನೋಡ್ಬೇಕು ಮುಂದಿನ ಕಾಲದಲ್ಲಿ ಭಗವಂತ ಏನ್ ಮಾಡ್ತಾನೋ ಅದ್ರ ಮೇಲಂತೂ ನೋಡ್ಕೊಳ್ಳೋದು. ಈ 2022-23 ಸಾಲಿನ ಆತ್ಮ ಯೋಜನೆ ಅಡಿಯಲ್ಲಿ ನಿಮ್ಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಆಯ್ಕೆ ಆಗಿದ್ರೆ ನೀವು ಆ ಪ್ರಶಸ್ತಿನೇ ಬಂತು, ಏನ್ ಅನ್ನಿಸ್ತು ನಿಮ್ಗೆ? ಖುಷಿ ಆಯ್ತು. ಅಂದ್ರೆ ನಾನು ರಾಜ ಅನ್ನೋದಕ್ಕಿನ್ನ ನನ್ನಂಗೆ ನನ್ನ ಸ್ನೇಹಿತರು ರಿಲೇಷನ್ಸು ಕಷ್ಟಪಡಬೇಕು ಅನ್ನೋದಕ್ಕಿಂತ ಖುಷಿ ಪಟ್ಟು ಕೆಲಸ ಮಾಡಿದರೆ ಅವರು ಕೂಡ ಒಂದು ಸನ್ಮಾನ ಆಗಲಿ ಇನ್ನೊಂದಾಗಲಿ ಆಶಿಸ್ಬೋದು, ಅಂದರೆ ಅವ್ರಿಗೂ ಸಿಗ್ಬೋದು ಅನ್ನೋ ಒಂದು ಖುಷಿ ಸಿಕ್ತು. ಅಂದರೆ ಸಮಗ್ರ ಬೆಳೆ ಪದ್ಧತಿಗೆ ನಿಮಗೆ ಪ್ರಶಸ್ತಿ ಬಂತ? ಬಂತು. ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಎಲ್ಲರೂ ಕೂಡ ಸ್ನೇಹಿತರಿದ್ದಾರೆ. ನಾವೀಗ ಹಿಂಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಇದ್ದೀವಿ, ಅವರುಗಳು ಬಂದರೆ ಅವರು ಹೇಳ್ತಾರೆ ಅಂದ್ರೆ ಒಳ್ಳೆ ಮಾರ್ಗಸೂಚಿ ಅಂದ್ರೆ ಈ ತರ ಒಂದು ಯಾವ್ದೇ ಒಂದು ಕಾನ್ಸೆಪ್ಟ್ ಒಂದು ಬೆಳೆ ಬೆಳೆಯೋದಾಗ್ಲಿ ಒಂದು ಕೀಟಾಣು ವಿಚಾರ ಆಗ್ಲಿ ಎಲ್ಲದು ಸಮಗ್ರವಾಗಿ ಯೋಚನೆ ಮಾಡಿ ಇದು ಡಿಸ್ಕಷನ್ ಮಾಡಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಈಗ ಸಮಾಲೋಚನೆ ಇರೋದ್ರಿಂದ ಅವರು ನಮಗೆ ಸನ್ಮಾನ ಮಾಡಿ ಖುಷಿ ಇದನ್ನ ಮಾಡಿದ್ರು, ಅವ್ರಿಗೂ ಧನ್ಯವಾದಗಳು. ಮುಂದೆ ಇನ್ನ ಈ ಪ್ರಶಸ್ತಿ ಸ್ವೀಕರಿಸಿದಾಗ ಏನ್ ಅನ್ನಿಸ್ತು? ಇನ್ನು ಮುಂದೆ ಈ ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸ್ತಾ? ನಿರಂತರ ಇದು ಕೃಷಿ ಅಂದ್ರೆ ಸಾಧನೆ ಅನ್ನೋದಕ್ಕಿನ್ನ ಇದು ಒಂದು ನೆಮ್ಮದಿ ಅಂತ ಹೇಳದ್ನಲ್ಲ, ನಾವ್ ಇರೋವರೆಗೂ ನಾವು ಭೂಮಿಗೆ ಏನ್ ಕೊಡ್ತೀವೋ ಅದು ನಮಗೆ ಕೊಡುತ್ತೆ. ನಮ್ಮೊಂದು ಸಾಕದಲ್ಲದಲ್ಲೇ ಇನ್ನೂ ಒಂದು ನಮ್ಮ ತಲೆಮಾರು ಎಷ್ಟು ಉಳಿಯುತ್ತೋ ಅಷ್ಟು ಉಳಿಸುತ್ತೆ. ಅಂದ್ರೆ ನನ್ನ ಕನ್ಸೆಪ್ಟ್ ಏನು ಅಂದ್ರೆ ಕನಿಷ್ಠ ಪಕ್ಷ ಒಂದು ಈಗ ನನಗೆ 39 ವರ್ಷ, ಅಮ್ಮಮ್ಮ ಅಂದ್ರೆ ಒಂದು 5-6 ವರ್ಷ ಕೆಲಸ ಮಾಡ್ಬೋದು. ಅಲ್ಲ ಹಿಂಗೆ ಮಾಡ್ಕೊಂತ ಹೋದ್ರೆ ಇನ್ನ ಬಾಳ್ಬೋದು ಇಲ್ಲ ಅಂತಲ್ಲ, ಅಂದ್ರೆ ಕಾನ್ಸೆಪ್ಟ್ ಇರೋದು ಒಂದು 5 ವರ್ಷ ನಾನು ಸಾವಯವ ಕೃಷಿ ಅಂದ್ರೆ ಕುರಿ ಹಸು ದನ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಕರೆಕ್ಟ್ ಆಗಿ ಭೂಮಿನ ರೆಡಿ ಮಾಡಿದೆ ಅಂದ್ರೆ ನಾನಲ್ಲ ಮಕ್ಕಳು ಮೊಮ್ಮಕ್ಕಳು ಕೂಡ 5% ಅಂದ್ರೆ ಏನು ಇನ್ವೆಸ್ಟ್ ಮಾಡದಲ್ಲೇ ಬೆಳೆ ಬೆಳ್ಕೊಂಡು ಇರ್ಬೋದು ಅಂದ್ರೆ ನನ್ನ ವಾದ. ಭೂಮಿ ತಾಯಿ ಒಂದು ಸರಿ ರೆಡಿ ಆದ್ರು ಅಂದ್ರೆ ಅದಕ್ಕೇನು ಅವಶ್ಯಕತೆ ಇಲ್ಲ, ಅದು ತಂತಾನೆಗೆ ಬೆಳ್ಕೊಳ್ಳೋದು. ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾರೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ. ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅವ್ರು ಟೈಮ್ ಪಾಸ್ ಲೈಫ್ ಮಾಡ್ತಾರೆ. ಅಂದ್ರೆ ಅವ್ರ ತಾಟ ಏನು, ಬೆಳಿಗ್ಗೆ ಎದ್ದು ಒಂದು 8-9 ಗಂಟೆಗೆ ಆಫೀಸ್ಗೆ ಹೋಗ್ಬಿಟ್ಟು ಸಂಜೆ 6 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಉಳಿದ ಟೈಮಲ್ಲಿ ರಿಲೀಫ್ ಅಂದ್ರೆ ಆರಾಮಾಗಿರೋದು. ಆ ಟೈಮಲ್ಲಿ ಎಷ್ಟನ ಬೈಕಂಡ್ಲಿ ಯಾರೇನಾದ್ರೂ ಮಾಡ್ಕೊಳ್ಳಿ, ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆಯಿಂದ ಕಿವಿ ಬಿಟ್ಬಿಟ್ಟು ಆರಾಮಾಗಿರೋಣ. ಅಂದ್ರೆ ನಮ್ ತಾಟಂಗಲ್ಲ, ನಾವ್ ಯಾರತ್ರನೂ ಬಯಸ್ಕೊಳಂಗೂ ಇಲ್ಲ, ಯಾರಿಗೂ ಬಯಂಗಿಲ್ಲ. ಅಕಸ್ಮಾತ್ ಏನಾದ್ರೂ ಸೋಲಾದ್ರೆ ನಮ್ಮನ್ನ ನಾವು ಬೈಕೊಂಡು ಗೆದ್ರೆ ನಮಗ್ ಖುಷಿನ. ಈಗ ನೋಡು ಕೃಷಿ ಇಲಾಖೆ ತಗೊಂಡೋಗಿ ಸನ್ಮಾನ ಮಾಡಿದ್ರು, ಅದನ್ನ ಕೇಳ್ಬಿಟ್ಟು ನೀವು ನಮ್ಮನ್ನ ಆಹ್ವಾನ ಮಾಡಿದ್ರಿ. ಈಗ ನಾವು ಚರ್ಚೆ ಮಾಡ್ತಿದ್ವಿ ಒಂದು ವಿಚಾರದ ಬಗ್ಗೆ, ಅಂದ್ರೆ ಈ ವಿಚಾರನ 4-5 ಜನ ಕೇಳ್ತಾರೆ. ಅವರು ಬೇಡಿಕೆಗಳನ್ನ ನಾನು ನಿರೀಕ್ಷೆ ಮಾಡಲ್ಲ, ಒಬ್ರು ಎಸ್ ಅಂತಾರೆ ಒಬ್ರು ನೋ ಅಂತಾರೆ. ಆದ್ರೆ ನೋ ಅನ್ನೋನ್ನ ಅಕ್ಸೆಪ್ಟ್ ಮಾಡ್ತೀನಿ,

ಹಗಲು ಇರುಳು ಕಣ್ಣೆವೆಯೊಳಗೆ ಇರಿಸಿ ಸಲಹೆದ ತಾಯೆ ನಿನ್ನ ಅನುರಾಗವನ್ನು ಹೇಗೆ ನಾ ಮರೆಯಲಿ ಹೋ ಹಗಲು ಇರುಳು ಕಣ್ಣೆವೆಯೊಳಗೆ ಇರಿಸಿ ಸಲಹೆದ ತಾಯೆ ನಿನ್ನ ಅನುರಾಗವನ್ನು ಹೇಗೆ ನಾ ಮರೆಯಲಿ ಹೋ ಹಗಲು ಇರುಳು ಸಲಹಿದ ತಾಯೇ